ಹನ್ನೆರಡು ಎರಡು ಸಾವಿರ ಇಸ್ವಿಯಲ್ಲಿ ಅಲ್ಲಿದ್ದ ನಾವು ಅಮಾಸಿಗೊಮ್ಮೆ ದಾಸಿಗಿಟ್ಕೊಂಡಿವಿ ಮೊದಲ ಒಂದೆರಡು ವರ್ಷ ಅಮಾಸಿಗೊಮ್ಮೆ ಅಷ್ಟ ಮಾಡ್ಕೊಂತೀವಿ. ಆಮೇಲೆ ಜನ ಭಾಳ ಬರಲಲ್ಲ, ಬರೀ ಗುರುಗಳ ಮನೆಗೆ ಹೋಗೋದು ಊಟ ಮಾಡ್ಕೊಂಡು ಬರೋದು ಅಷ್ಟ ಏನು ಬಿಡಪ್ಪ ಅಂತ ನಂಗೆ ಆಗ್ತದೆ ಅವ್ರಿಗೆ. ಏನು ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳಿ ಸ್ವಲ್ಪ ಕರ್ಕೊಂಡಂತ ಕರ್ಕೊಂಡಿನಿ ರೀ. ಇದು ನನ್ನ ಸ್ವಂತ ಕರ್ಕೊಂಡಿನಿ ಬುಕ್ಗಳನ್ನು ನೋಡ್ಕೊಂಡು ಅಷ್ಟೇ. ಈಗ ಶಾಸ್ತ್ರ ಹೇಳಿ ಕಲ್ತ ಮೇಲೆ ಸುತ್ತ ಭಾಳ 200-300-400 ಕಿಲೋಮೀಟರ್ ದೂರದ್ದು ಕೂಡ ಬೆಂಗಳೂರದ್ದು ಬರ್ತಾರೆ, ಸಿರಿಸಿರಿದ್ದು ಬರ್ತಾರೆ, ಬಳ್ಳಾರಿ ತೋರಣಗಲ್ಲು ಮುದ್ದೆಬಿಹಾಳು ಬಾಗಲಕೋಟೆ ರೀ ತಾಳಿಕೋಟೆ ಕಡೆ ಇದ್ದ ಬರ್ತಾರೆ ಎಲ್ಲ ಕಡೆ. ಅವರೆಲ್ಲರಿಗೆ ಶಾಸ್ತ್ರ ಹೇಳ್ತೀವಿ. ಈ ಶಾಸ್ತ್ರ ಹೇಳಕತ್ತ ಮೇಲೆ ಫುಲ್ ಜನ ಬರಕತ್ತಿರು, ಜನ ನಿತ್ಯ ದಾಸೋಹ ಮಾಡ್ಕೊಂಡಿವಿ ರೀ ನಾವು. ಈಗ ನಿಮ್ಮ ಮನೆ ಏನಿದೆ ಅಲ್ವಾ, ಅದು ಇನ್ನೂ ಹಳೆ ಮನೆ ಹಾಗೆ ಇದೆ. ದರ್ಬಾರ್ ಅಂತ ಕರಿತೀವಿ. ಹಿಂದೆ ದರ್ಬಾರ್ ನಡೀತಿತ್ತ? ಹೇಗೆ ದರ್ಬಾರ್ ನಡೀತಿದ್ರಿ? ಹಿಂದಕ್ಕೆ ಮೇಲೆ ಒಂದು ರೂಮ್ ಇತ್ತು ನೈಋತ್ಯ ದಿಕ್ಕಿನ ಮೂಲೆಯಲ್ಲಿ. ಆ ರೂಮಿನಲ್ಲೇ ಕಾರ್ಕುನ್ರು ಮುಜುಮ್ದಾರರು ಅಂತ ಎಲ್ಲರಿಗೆ ಒಬ್ಬೊಬ್ಬರಿಗೆ ಬೇರೆ ಬೇರೆ ಇದು ಮಾಡಿಕೊಟ್ಟಿದ್ರು. ಹವಾಲ್ದಾರರು, ಕಾರ್ಕುನ್ರು, ಮುಜುಮ್ದಾರರು, ನಾಮ ಸೇವದರು ಅಂತ ಎಲ್ಲರಿಗೆ ಇದು ಮಾಡಿ ಎಲ್ಲರಿಗೆ 10-20-25 ಎಕರೆ ಭೂಮಿ ಕೊಟ್ಟಿರ್ತ ಅವರಿಗೆ. ಅವರು ಇನ್ನಾದ್ರೂ ನಾವು ಈ ಕನಗಿರಿ ಜಾತ್ರೆ ಮಾಡಿದ್ರ ಕನಗಿರಿ ಜಾತ್ರೆಗೆ ಎಲ್ಲ ಅಷ್ಟು ಜನ ಕೊಡ್ತಾರ. ನಾವು ಗೋಪಾಲ ಆಡಕ್ಕೆ ಹೋಗ್ತೀವಿ ಗರುಡೋತ್ಸವ ದಿವಸ ಇಲ್ಲಿ ನಮ್ಮೂರಲ್ಲಿ ಗೋಪಾಲ ಆಡಕ್ಕೆ ಹೋಗಕ್ಕೆ ರಾಜ ಭಜಂತ್ರಿ ಹೋಗ್ತೀವಿ. ಆಮೇಲೆ ಸುಮಾರು ಒಂದು 200-300 ಜನ ಮೇಲೆ ಇರ್ತೀವಿ. ನಾವು ಹೋಗಕ್ಕೆ ಮೆರವಣಿಗೆ ಸಂಕಟ ಹೋಗ್ತೀವಿ. ನಾವು ಗೋಪಾಲ ಪುಟ್ಟಿ ನಾವು ಇಟ್ಕೊಂಡಿರ್ತೀವಿ, ಅಂದ್ರೆ ಹಿತ್ತಾಳೆ ತಬಕದಾಗ ಗೋಪಾಲ ಸ್ಟೀ ಬೆಳ್ಳಿದ ಬಟ್ಲ ಅದಾಗ ಒಂದೊಂದು ಮನೆಗೆ ಹೋದಂಗೆಲ್ಲ ನಮ್ಗೆ ಇಷ್ಟ ಕರ್ತಾರೆ ಅವ್ರ ಮನೆಗೆ ಹೋಗ್ತೀವಿ. ಸುಮಾರು ಒಂದು 25-30 ಮನೆ ಆಗ್ಬೋದು ಅಷ್ಟೇ. ಹೋಗಿ ಬರ್ತೀವಿ, ಅವರು ಅಕ್ಕಿ ಹಾಕಿ ದಕ್ಷಿಣ ಹಾಕಿ ನಮಸ್ಕಾರ ಮಾಡ್ತಾರೆ. ಅದನ್ನ ತೊಗೊಂಡ್ಬಂದು ಕನಗಿರಿಗೆ ದಾಸೋಹಕ್ಕಲ್ಲಿ ಬೆರೆಸಕ್ಕೆ ಕೊಡ್ತೀವಿ. ಇಲ್ಲಿ ನಮ್ಮ ಮನೆಗೆ ಒಂದು ಸ್ವಲ್ಪ ಪುಡ್ಕೊಂಡು ನಾವು ಇಲ್ಲಿ ದಾಸೋಹ ಮಾಡ್ತಿರ್ತೀವಿ. ನಿತ್ಯ ದಾಸೋಹ ಮಾಡ್ತೀವಿ. ನಿತ್ಯ ದಾಸೋಹ ಅಂದ್ರೆ ಕಂಕಣ ಕಟ್ಟಿದ್ದ ದಿವಸದಿಂದ ತೇರು ಎಳೆಯೋದು ಮರ್ತಿಸ್ತನ ಕಡಿಮಿನ ಕಾಳಗಂತಾರ, ಅಲ್ಲಿ ತನಕ ನಾವು ನಿತ್ಯ ಕರಿಗಡಬು ಊಟ ಮಾಡ್ಕೊಂಡು ಮಂಜಿಗೆ ಊಟ ನಮಗೂ ಊಟ ನಾವು ಮಾಡಿಸ್ತಿರ್ತೀವಿ ದಾಸೋಹ. ಹಿಂಗೆ ಅದು ಮತ್ತೆ ಮಾರನಾಮಿ ದಸರಾ ಬಂದಾಗ ಅವಾಗೂ ನಂದಾದೇವಿಗೆ ಹಾಕ್ತೀವಿ. ಅವಾಗೂ 9-10 ದಿವಸ ಬನ್ನಿ ಆಗೋವರೆಗೂ ನಾವು ನಂದಾದೇವಿಗೆ ಇಟ್ಟಿರ್ತೀವಿ. ಹಂಗೆ ಅವಾಗೂ ದಾಸೋಹ ನಿಲ್ತದೆ. ಈಗಂತೂ ದಿನಾಲೂ ನಿತ್ಯ ದಾಸೋಹ ಬಂದವರಿಗೆ 20-30 ಜನ ಎಷ್ಟು ಜನ ಬರಲಿ ಅವರಿಗೆ ಪ್ರಸಾದ ಕೊಟ್ಟು ಕಳಿಸ್ತೀವಿ. ಆಮೇಲೆ ಆಯ್ತವರ ಗುರುವಾರ ಶಾಸ್ತ್ರ ಕೇಳಕ್ಕೆ ಬರ್ತಾರಲ್ಲ ಅವರಿಗೆ ಸ್ವಲ್ಪ ಜಾಸ್ತಿ ಇರ್ತವೆ. ಅವತ್ತು ಒಂದು ದಿವಸ ಒಂದು 20-25 ಸೇರಿನಷ್ಟು ಅಕ್ಕಿ ಹೋಗ್ತವೆ. ಉಳಿದ ದಿವಸನಪ್ಪ ಒಂದು 4-5 ಸೇರು ಹೋಗ್ತಿರ್ತ ಅಷ್ಟೇ. ಈಗ ರಾಜ ನವೀನ್ ಚಂದ್ರ ನಾಯ್ಕ ಅವರ ಕುಟುಂಬದ ನಿರ್ವಹಣೆ ಯಾವ್ದ್ರ ಮೇಲೆ ನಿಂತಿದೆ? ಕೃಷಿ ಮೇಲೋ, ವ್ಯವಹಾರಗಳ ಮೇಲೋ, ಯಾವ್ದ್ರ ಮೇಲೆ ನಿಂತಿದೆ? ಈಗ ನಮ್ದು ಕೃಷಿ ಮುಖ್ಯ, ಕೃಷಿನ ಮುಖ್ಯ ರೀ. ಈಗ ನಾವು ಶಾಸ್ತ್ರ ಹೇಳೋದೇನಪ್ಪ ಅಂದ್ರೆ ಶಾಸ್ತ್ರದ ಮುಖಾಂತರ ಬದುಕಬೇಕಂತಿಲ್ಲ. ಶಾಸ್ತ್ರ ನಾವು ಎದಕ್ಕಪ್ಪ ಅಂದ್ರೆ ನಮ್ಮ ಮನೆಗೆ ಎಲ್ಲ ಜನ ಬಂದು ಹೋಗ್ಲಿ ಅಂತೇಳಿ ದಾಸೋಹ ಇಟ್ಕೊಂಡ್ವಿ ನಾವು. ಅದಕ್ಕೆ ಬರ್ತಾರೆ, ಬಂದು ಶಾಸ್ತ್ರ ಕೇಳ್ತಾರೆ, ಹೋಗ್ತಾರೆ ಅಷ್ಟೇ. ಹೊರತಾಗಿ ಅದರಿಂದ ನಾವು ಸಂಭಾವನೆಯನ್ನ ಆಸೆ ಪಡೋಂಗಿಲ್ಲ. ದಕ್ಷಿಣ ಕೇಳಂಗಿಲ್ಲ. ಬೇಡ ಬೇಡ ಅಂದ್ರೂ ಇಟ್ಟಿರ್ತಾರ. ಅದನ್ನ ಏನಪ್ಪ ಅಂದ್ರೆ ಅದನ್ನ ತಗೊಂಡು ಅವ್ರಿಗೆ ಊಟ ಮಾಡಿಸಿ ಚಾ ಕುಡಿಸಿ ಕಳಿಸ್ಬಿಡ್ತೀವಿ ಅಷ್ಟೇ. ಕೃಷಿ ಅಂದ್ರೆ ನಿಮ್ಗೆ ಎಷ್ಟು ಎಕರೆ ಭೂಮಿ? ನಮ್ದು ಉದಯದಲ್ಲಿ ಒಂದು 50 ಎಕರೆ ರೀ. ಹಿರೇಮನ್ನಾಪುರದಲ್ಲಿ 55 ಎಕರೆ. ಹಿರೇಮನ್ನಾಪುರದಲ್ಲಿ ಇರ್ತಕ್ಕಂಥ ಎರೆ ಭೂಮಿ ಎರೆಮಣ್ಣದು, ಆ ಕುಟ್ಟಿಗೆ ತಾಲೂಕಿನಾಗಿದೆ ರೀ. ಅದು ಭಾಳ ಚಲೋ ಅದ್ರಿ ಭೂಮಿ. ಅಡ್ಡಿದು ವರ್ಷ ಭಾಳ ಬೆಳೀತಿದ್ರು. ಈಗ ನಾವು ಏನಪ್ಪ ಅಂದ್ರೆ ಅವರು ಸರಿಯಾಗಿ ಜನ ಮಾಡ್ಲಾರ್ದಕ್ಕೆ ನಾವು ವರ್ಷಕ್ಕೆ 100,000 ಕೊಟ್ಬಿಡ್ತೀವಿ. 90,000 100,000 ಗುತ್ತಿ ಕೊಟ್ಬಿಡ್ತೀವಿ. ನಮ್ಗೆ ರೊಕ್ಕ ಕೊಡ್ತೀವಿ, ನೀವು ಮಾಡ್ಕೊಳ್ರಪ್ಪ ಅಂತ ಹೇಳ್ಬಿಡ್ತೀವಿ. ಯಾಕಂದ್ರೆ ಅಡ್ಡಿ ನಮ್ಮ ಕೈಲಿ ಮಾಡಿಸೋದಾಗಿಲ್ಲ. ಇದ್ದಿದ್ದು ಏನಪ್ಪ ಅಂದ್ರೆ ನಾವು ಸ್ವಂತ ನಾವೇ ಮಾಡ್ಕೊಂತೀವಿ ರೀ. ಇಲ್ಲಿ ಬೆಳೆನ ತೊಗರಿ, ಈ ವರ್ಷ ತೊಗರಿ ಹಾಕಿನಿ ಜಾಸ್ತಿ. ಶೇಂಗಾ, ಸೂರ್ಯಕಾಂತಿ ಹಾಕೋದು ಜಾಸ್ತಿ ರೀ ನಾವು ಯಾವಾಗಲೂ. ಜೋಳ ಸಜ್ಜ ಹಾಕ್ತಿದ್ವಿ, ಈಗ ಒಂದು 10 ವರ್ಷ ಆಯ್ತು ಹೋಗ್ಬಿಟ್ಟು. ಅದಕ್ಕೆ ಈಗ ಸೂರ್ಯಕಾಂತಿ, ಶೇಂಗಾ ಇಂಥವನ್ನ ಹಾಕೊಂಡು ಬೆಳ್ಕೊಂತೀವಿ. ಈಗ ನಿಮ್ಗೆ ಕೃಷಿಯಲ್ಲಿ ಅಂದ್ರೆ ನೀವು ಒಂದ್ ರೀತಿಯಿಂದ ರಾಜಮನೆತನದವರು ಆಗಿದ್ದರಿಂದ ಕೃಷಿಯಲ್ಲಿ ನೀವು ನೆಲದಲ್ಲಿ ನಿಂತು ಕೆಲಸ ಮಾಡುವಂತ ಪರಿಪಾಠಗಳನ್ನ ನಿಮ್ ತಂದೆಯವ್ರ ಕಾಲದಿಂದಲೂ ಬೆಳೆಸ್ಕೊಂಡ್ ಬಂದಿದ್ದೀರಾ ಅಥವಾ ಹೇಗೆ? ಇಲ್ಲ ಇಲ್ಲ, ನಮ್ಮ ತಂದೆಯವ್ರ ಕಾಲಕ್ಕೆ ಒಂದು ಕಡ್ಡಿ ಹಿಂಗ್ ಕಿತ್ತು ಕೊಡ್ತದಿಲ್ಲ. ದಣಿಯರು ಮುಟ್ಬಾರ್ದ್ರಿ ಮುಟ್ಬಾರ್ದು ಅಂತ ಹೇಳ್ತದ್ರಿ ಅವಾಗ, ಅಷ್ಟಿತ್ತು. ದಣಿಯರು ಜಗದ ಮಾಡಬಾರ್ದು ಅಂತ ಹೇಳ್ತಿದ್ರು. ಅವರು ಕರೆಕ್ಟ್ ಗೆಳೆ ಹೊಡಿತಿದ್ದಿಲ್ಲ, ಕರೆಕ್ಟ್ ಎಡಿ ಹೊಡಿತಿದ್ದಿಲ್ಲ. ಬೆಳೆ ಒಂದು ಫೀಟ್ ಇದ್ರ ಕಸ 2 ಫೀಟ್ ಇರ್ತಿತ್ತು. ಈ ರೀತಿ ಬೆಳೆಸಿದ್ರು. ನಾವು 50 ಎಕರೆದಾಗ 6 ಚೀಲ 8 ಚೀಲ ಇಷ್ಟ ಬೆಳಿತಿದ್ವಿ. ಅವಾಗ ಹಿಂದೆ ನಾನು ಏನಪ್ಪ ಅಂದ್ರೆ ನನ್ನ ಹವ್ಯಾಸ ಬಂದ್ಬಿಡ್ತೀವಿ. ಈಗ ಬೇರೆಯವರಲ್ಲ ಈ ಕಡೆ ನೋಡಿ ಅಲ್ಲಿ ಅಲ್ಲಿ ನೋಡ್ಕೊಂತ ಹೋಗಿ ನೋಡಿ ನೋಡಿ ನೋಡಿ ನೋಡಿ ಕರ್ಕೊಂಡ್ಬಿಟ್ಟೆ ನಾನು. ಕರ್ಕೊಂಡು ನಾನು ಯಾಕೆ ಸ್ವಂತ ಮಾಡಬಾರ್ದು ಅಂತಂದ್ರೆ ನಾನು ಸ್ವಂತ ಮಾಡಕತ್ತಿದ್ವಿ ರೀ. ಈಗ ನಾವು ಎಕರೆಕ್ಕೆ 10-15 ಚೀಲ ಹಿಂಗ ಬೆಳಿತೀವಿ ರೀ. ಈಗ ಭಾಳ ಚಲೋ ಬೆಳೆ ಬರಕತ್ತಿ. ಏನೇನು ಬೆಳಿತೈತ್ರಿ ಈಗ ನಾವು? ಈಗ ಈ ಸದ್ಯ ತೊಗರಿ ಹಾಕಿವ್ರಿ, ಮೊನ್ನೆ ಶೇಂಗಾ ಹಾಕಿದ್ದೀನಿ ರೀ. ಶೇಂಗಾ ಹಾಕಿದ್ವಿ, ಶೇಂಗಾದಾಗ ಚಲೋ ಲಾಭ ಬಂತು. ಶೇಂಗಾ ಬಾ ಈ ಕಡೆಗೆ ನೆಲ್ಲ ಹಾಕಿದ್ವಿ, 65 ಚಲೋ ನೆಲ್ಲ ಆಯ್ತು ಒಂದ್ ಎಕರೆ. ಅದು ಅದನ್ನ ತಕ್ಕೊಂಡು ಆಕಡೆ ಮಕ್ಳು ಶೇಂಗಾ ಹಾಕಿದ್ವಿ ಒಂದ್ ಎಕರೆ. ಶೇಂಗಾಕ 45 kg ಬೀಜ ಹಾಕಿದ್ದೀನ್ರಿ. ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಹಿಂಗಾಗಿ ಗೊಬ್ಬರ ತಂದಾಕಾಗ್ಲಿಲ್ಲ. ಹಂಗಾದ್ರೂ ಕೂಡ 45 kg ಬೀಜಕ್ಕೆ 15 ಚೀಲ ಶೇಂಗಾ ಆಗಿತ್ತು. ಅದ ಜನರಿಗೆ ನೋಡ್ರಿಗೆ ಏನ್ರಿ ನೀವು ಏನಿಲ್ಲದ ಇಷ್ಟು ಬೆಳೆದ್ ಬಿಟ್ರಲ್ಲ ನೀವು ಅಂತಂದು ಬಹಳ ಆಶ್ಚರ್ಯಪಟ್ಟು ಅವ್ರ ಖುಷಿ ಪಡಂಗಾಗಿತ್ತು. ಈಗ ತೊಗರಿನ ಕೂಡ ಬಂದು ಊರಾಗಿನ ಮಂದಿ ಕೂಡ ನೋಡಿ ನೋಡಿ ಬಹಳ ಚಲೋ ಬೆಳೆದ್ಬಿಟ್ರಪ್ಪ, ಅವ್ರ ಕೈ ಇಟ್ಟರೆ ಹಂಗ ಬೆಳಿತಾರಪ್ಪ ಅಂತಂತ ಅನ್ಕಂತ ಒಂದೊಂದು ರೋಡ್. ನಿಮಗೆ ಕೃಷಿಯಲ್ಲಿ ಈಗ ನೀವು ಶೇಂಗಾ ಬೆಳೀತಾ ಇದ್ದೀರಿ, ಆಮೇಲೆ ತೊಗರಿ ಬೆಳೀತಾ ಇದ್ದೀರಿ, ಆದ್ರೆ ಯಾವುದೇ ಕೃಷಿಗೆ ಒಂದು ವೈಜ್ಞಾನಿಕ ತಿಳುವಳಿಕೆ ಅಂದ್ರೆ ಎಷ್ಟು ಮಟ್ಟಿಗೆ ಗೊಬ್ಬರಗಳನ್ನ ಹಾಕಬೇಕು, ಎಷ್ಟು ಮಟ್ಟಿಗೆ ಯಾವ್ಯಾವ ಹಂತದಲ್ಲಿ ಅವುಗಳಿಗೆ ಏನೇನು ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಇವುಗಳನ್ನ ಹೇಗೆ ನಿಯಂತ್ರಣ ಮಾಡಬೇಕು, ಈ ತರದ ತಿಳುವಳಿಕೆಗಳನ್ನೆಲ್ಲ ಹೇಗೆ ತಗೊಂಡ್ರಿ ನೀವು? ಅದನ್ನ ನಾವು ಪಕ್ಕದ ಹೊಲದವ್ರು ಮಾಡೋರು ನೋಡಿ, ಮತ್ತೆ ನನ್ನ ಹತ್ರ ಕೃಷಿ ಬುಕ್ ಗಳವ್ರಿ, ಆ ಬುಕ್ ತಗೊಂಡು ನೋಡ್ಕೊಂಡು ಪುಸ್ತಕ ತಗೊಂಡು ನೋಡ್ಕೊಂಡು ಇಂಥ ಟೈಮ್ನಾಗ ಹಾಕ್ಬೇಕು, ಡಿಸೆಂಬರ್ ಕೊನೆ ವಾರದಾಗ ಶೇಂಗಾ ಹಾಕ್ಬೇಕು ಅಂತಿತ್ತು. ಡಿಸೆಂಬರ್ ಕೊನೆ ವಾರದಾಗ ಯಾರು ಹೇಳಿದ್ರು ಕೇಳ್ತಿದ್ದಿಲ್ಲ ನಾನು, ಡಿಸೆಂಬರ್ ಬರಲಿ ಅಂತಂದು ಬಿಡ್ತಿದ್ದೆ. ಯಾಕಂದ್ರೆ ಶೇಂಗಕ್ಕೆ ತಂಪು ಇರಬಾರ್ದು, ಬಿಸಿಲು ಬೀಳುತ್ತೆ ಅಂದ್ರೆ ರೋಗ ಬರೋದಿಲ್ಲ, ರೋಗದ ಅಂಶ ಕಡಿಮೆ ಆಗುತ್ತೆ ಅಂತೇಳಿ ಅದಕ್ಕೆ ಡಿಸೆಂಬರ್ ತಿಂಗಳದಾಗ ನಾನು ಶೇಂಗಾ ಹಾಕ್ತೇನೆ ರೀ. ಆದ್ರೆ ಶೇಂಗಾ ಇಲ್ಲಿ ಹೆಚ್ಚಾಗಿ ಹಾಕೋದು ಎಲ್ಲರೂ ಏನ್ ಮಾಡ್ತಾರೆ, ಮಡಿಕೆಲೇ ಬಿಟ್ಬಿಡ್ತಾರೆ. ಮಡಿಕೆಲಿ ಬಿಟ್ರೆ ಅದ್ರ ತುಂಬಾ ಕೂರಿಯಾಳು ಕುಂತು ಕಳೆ ಏಟು ತೆಗೆದ್ರು ಅದು ಹೋಗೋದಲ್ಲ ಕಸ. ಅದಕ್ಕೆ ನಾ ಏನ್ ಮಾಡ್ತೀನಿ, 12 ಇಂಚಿನ ಕೂರಿಗೆಲೆ ಹಾಕ್ಬೇಕಂತ ಕೊಟ್ಟದ ಅದ್ರಾಗ, ಸಾಲಿಂದ ಸಾಲಿಗೆ 12 ಇಂಚ್ ಇರ್ಬೇಕು, ಬೀಜದಿಂದ ಬೀಜಕ್ಕೆ 6 ಇಂಚ್ ಇರ್ಬೇಕಂತ ಕೊಟ್ಟದ್ದು ಪುಸ್ತಕದಲ್ಲಿ. ಅದನ್ನ ಈಗ ಅದನ್ನೇ ಪ್ರತಿ ಮಾಡಕಂತ ಹೋದ್ರೆ ಇಲ್ಲಿ ಯಾರು ಮಾಡಂಗಿಲ್ಲ, ನನ್ನ ಮಾತು ಯಾರು ಕೇಳಕ್ಕಾಗಲ್ಲ. ಈಗ ಅದಕ್ಕೆ ಏನ್ ಮಾಡ್ಕೊಂತ ಇದು ದೊಡ್ಡ ಕೂರಿಗಿನ 18 ಇಂಚಿನ ಕೂರಿಗಿನ ತಗೊಂಡು ಕಾಳಿಂದ ಕಾಳಿಗೆ 6 ಇಂಚ್ ಹಾಕಬಾರ್ದು, 3 ಇಂಚ್ ಹಾಕ್ಬಿಡೋದು, ಅಂದ್ರೆ ಸ್ವಲ್ಪ ಅಡುವಿನಾಗ ಹಾಕ್ಬಿಡೋದು, ಬೀಜ ಆಗಲು ಮಾಡೋದು, ಬಿತ್ತದ ಕರೆಕ್ಟ್ 15 ದಿವಸಕ್ಕನ ಎಡಿ ಹೊಡಿಬೇಕು, 15 ದಿವಸಕ್ಕೆ ಎಡಿ ಹೊಡೆಯೋದು, ಮತ್ತೆ 30 ದಿವಸ ಆದಾಗ ಮತ್ತೊಮ್ಮೆ ಎಡಿ ಹೊಡಿಬೇಕು, 45 ದಿವಸಕ್ಕೆ ಲಾಸ್ಟ್ ಎಡಿ ಹೊಡೆದು ಹೋದ ದಪ್ಪನಿಗೆ ಏರ್ಸಿ ಆಯ್ತು ನೀರು ಕೊಟ್ಕೊಂತ ಹೋಗೋದ. ಅಂದ್ರೆ ಎಡಿ ಹೊಡೆದಾಗೊಮ್ಮೆ ನೀರು ಕೊಡೋದ ಕೊಡೋದ ಹಂಗ ಆ ರೀತಿ ಮಾಡ್ಕೊಂತ ಹೋದ್ರೆ ಬೆಳೆ ಚಲೋ ಬರ್ತದ್ರಿ. ಆದ್ರೆ ಬೆಳೆ ಹಾಕೋದಕ್ಕಿಂತ ಮುಂಚೆ 15-25 ಬಂಡಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬಹಳ ಚಲೋ, ನಮ್ಗೆ ಸ್ವಲ್ಪ ಅನುಕೂಲ ಆಗ್ಲಿಲ್ಲ ಅದು, ಹಿಂಗಾಗಿ ನಾವು ಸ್ವಲ್ಪ ಅದಕ್ಕೆ ಇಳುವರಿ ಕಡಿಮೆ ಬಂತು. ಆದ್ರೂ 1 ಕ್ವಿಂಟಲ್ ಹಾಕಿ 15 ಚೀಲ ಬೆಳೆದಾರ, ನಾವು 1/2 ಕ್ವಿಂಟಲ್ಗಿಂತ ಕಡಿಮೆ ಹಾಕಿ 15 ಚೀಲ ನಾ ಬೆಳೆದ್ರಿ. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಈ ತರದೆಲ್ಲ ಜಾಸ್ತಿ ಹಾಕಿದ್ರೆ ಅದನ್ನ ಸಿಗ್ಲಿಲ್ಲ ನಮ್ಗೆ, ಬರೀ ಹಂಗ ಸುಮ್ನೆ ಬಿತ್ತಿದ್ದೆ, ಸುಮ್ನೆ ಒಂದು 17-17 ಒಂದು ಹಾಕಿದ್ವಿ ಗೊಬ್ಬರ ಅಷ್ಟೇ, ಮತ್ತೇನು ಹಾಕಿಲ್ಲ. ಭೂಮಿಯಲ್ಲಿ ಫಲವತ್ತತೆ ಇದ್ದಿರಲಿಲ್ಲ, ಭೂಮಿ ಫಲವತ್ತತೆ ಕಡಿಮೆ ಇತ್ತು ರೀ ಆ ಕಡೆ, ಭೂಮಿ ಬೆಳಿಲಾರದ ಭೂಮಿ ಅದಂತ ಉಸುಗನೆಲ್ಲ. ಅದ ಏನೋ ನಾವು ಶ್ರಮ ಪಟ್ಟದ್ ನೋಡಿ ಅದು ದೇವ್ರ ಫಲ ಕೊಟ್ಟು ಏನಾಯ್ತು, ಒಟ್ಟು ಬಹಳ ಚಲೋ ಬಂತು ಬೆಳೆ, ಎಲ್ಲರೂ ಬಹಳ ಆಶ್ಚರ್ಯ ಪಟ್ರು. ಈಗ ಮತ್ತೆ ಈ ತೊಗರಿ ನೀವು ಕೈಟ್ರಿ ಬಿಡಾಗಲ್ ಬಿಡ್ರಿ ಬೆಳಿತೀರಿ ಅಂತಿದ್ರು, ಈಗ ಅದು ಕೂಡ ನೀವು ನೋಡಿದಿರಿ ಸ್ವಲ್ಪ ಬೇಸ್ ಕಾಣ್ತದೆ ಬೆಳೆ, 4 ಎಕರೆ ಹಾಕಿವಿ. ಮತ್ತೆ ಈಗ ಅವ್ರು ಅಷ್ಟು ಇಷ್ಟ ಅಂತಿರ್ತಾರೆ, 1 ಲಕ್ಷ ಆಗುತ್ತೆ, 1.5 ಲಕ್ಷ ಆಗುತ್ತೆ, 1,20,000 ಆಗುತ್ತಂತಾರೆ, ಏಟನಾಗ್ಲಿ ಒಟ್ಟು ನಮ್ಗೆ ಕಣ್ಣೆದುರಿಗೆ ಬೆಳಿ ಚಂದ ಬಂದ್ರೆ ಸಾಕು, ಅದು ಮುಂದೆ ಫಲ ಕೊಡೋದು ಬಿಡೋದು ದೇವ್ರ ಕಡೆಗೆ. ಕೃಷಿಗೆ ದನಕರುಗಳು ಬಹಳ ಮುಖ್ಯ. ಇದಾವ್ರಿ, ಬಹಳ ದನ ಇದ್ದವ್ರಿ, 2 ಆಕಳ ಸಿಡ್ಲು ಬಡಸತ್ತು ಹೋದ ವರ್ಷ, ಮತ್ತೆ 1 ಆಕಳ ನಮ್ಮ ನಾಯಿ ಕಿವಿಗೆ ಕಳ್ದ್ಬಿಟ್ಟು ನಂದು ಬಂದು ಉಚ್ಚಿಡ ಸತ್ತ, ಅದು ಮತ್ತೆ 2-3 ಆಕಳ ನಾವು ಮಾರಿಬಿಟ್ಟಿವಿ ಕಾಯಿರ್ಲಿಂಗ್ ಆಗ್ಬಿಡ್ತಿವಿ. ಮತ್ತೆ ಬೇರೆ ಹತ್ತಿರ ಬಿಟ್ಟಿವ್ರಿ ಇನ್ನೊಂದು 3-4 ಆಕಳ ಅಲ್ಲಿ ಮನೆ ಸುತ್ತರ್ದವ ಅಲ್ಲಿ ಆಕಳದು. ನಮ್ಮ ಇವತ್ತು ನಮ್ಮ ಹತ್ರ ಒಂದು ಓರಿ ಒಂದು ಕರ ಬಿಟ್ಟು ಈಗ ದನಕರುಗಳ ಇದ್ರೆ ಕೊಟ್ಟಿಗೆ ಗೊಬ್ಬರವನ್ನ ಮಾಡ್ಕೋಬಹುದು. ಮಾಡ್ಬೋದು ರೀ, ಹ್ಞೂ ಬಹಳ ಚಲೋ. ಈಗ ನೀವು ಕೊಟ್ಟಿಗೆ ಗೊಬ್ಬರ ಸಿದ್ಧತೆ ಮಾಡ್ಕೊಳ್ತೀರಾ? ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಮತ್ತೆ ಅದು ದನ ಸ್ವಲ್ಪ ಇರ್ತಾವಲ್ಲ ಇಡೀ ಅಷ್ಟು, ಈಗ ಅದ್ರಾಗ 50 ಎಕರೆದಾಗ ನನ್ನ ಭಾಗಕ್ಕೆ ಬಂದಿರೋದು 7 ಎಕರೆ ಅಂತ, 7 ಎಕರೆ ಬಂದಿದ್ವಿ. ಈಗ ನಾವೇನು ತೊಗರಿ ತೋರಿದ್ವಿ, ನಮ್ಮ ಅಣ್ಣನದು ಹೊಲ ಅದು 20 ವರ್ಷದಿಂದ ಬೀಳಿ ಬಿತ್ತು, ಅದನ್ನ ಈ ವರ್ಷ ತಗೊಂಡಿರಿ ಕೈಯಾಕ. ನೀವು ಮಾಡ್ತಾಯಿದ್ರಿ ಈಗ? ನಾವು ಮಾಡ್ಕೊತೀವಿ. ಮೊದಲನೇ ಬೆಳೆನ ಇಷ್ಟು ಚಲೋ ಬಂದತ್ತೆ, ಮುಂದಲ್ ಬೆಳೆ ಬೇಸಾಗುತ್ತಂತ ಎಲ್ಲರೂ ಹೇಳ್ತಾರೆ. ಮೊದಲಿಗೆ ತೊಗರಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದು ಕಸ ಬಹಳ ಬದುವಿದ್ದಂಗಿತ್ತಿರ್ವಲ್ಲ, ಇದು ಯಾರ ಕೈ ಸ್ವಚ್ಛ ಮಾಡೋದು ಆಗೋದಿಲ್ಲ ಅಂತ ಎಲ್ಲರೂ ಅಂತಿದ್ರು. ಅದು ಹೆಂಗಾಗೋದಿಲ್ಲ ನಾ ಮಾಡ್ತೀನಿ ತಿಂಕರ ಅಂತ ಹೇಳಿ ಬಲರಾಮ ಟ್ರ್ಯಾಕ್ಟರ್ ಬಂದಾಗ, ಈಗ ಟ್ರ್ಯಾಕ್ಟರ್ಲಿಂದ ಬಲರಾಮ ಅಂತ ಅದನ್ನು ಹೊಡಿಸಿ, ಮತ್ತೆ 2 ಸಲ ಅದನ್ನ ಹೊಡಿಸಿ, ಮತ್ತೆ ಒಂದು ಸಲ ಕುಂಟಿ ಹೊಡಿಸಿ ಸ್ವಚ್ಛ ಮಾಡಿ ತೊಗರಿ ಹಾಕಿನ್ರಿ. ಹಾಕಿದ್ಮೇಲೆ ಅವಾಗ ಮತ್ತೆ ಹಂಗ ಕುಂಟಿ ಎಡಿ ಹೊಡ್ಕೊಂತ ಹೊಡ್ಕೊಂತ ಹೊಡ್ಕೊಂತ ಹೋಗಿ ಹತ್ತಿ ಹಿಡಿಯಿರಿ, ಅದಕ್ಕೆ 32,000 ರೂಪಾಯಿ ಖರ್ಚಾಗೈತಿ ರೀ 4 ಎಕರೆಕ್ಕೆ. ಹ್ಞೂ, ಹಂಗಾಗಿ ಕಂಟ್ರೋಲ್ ಮಾಡ್ತೀರಿ. ಈಗ ಈ ವರ್ಷ ನಮ್ಗೆ ಲಾಭ ಭಾಳ ಬರೋದಿಲ್ಲ, ಮುಂದಿನ ಬೆಳಿಗ್ಗೆ ಲಾಭ ಬರ್ತೀರಿ. ಈಗ ನಿಮ್ಮ ಇವತ್ತಿಗೂ ಸಹಿತ ನಿಮ್ಮ ಗ್ರಾಮದಲ್ಲಿ ನಿಮ್ಮನ್ನ ರಾಜರು ದಣಿಯರು ಅಂತ ಹೇಳ್ತಾರೆ. ಹೌದೌದು. ಈಗ ನೀವು ಕೈ ಮುಟ್ಟಿ ಕೆಲಸ ಮಾಡೋದು, ಕೃಷಿಯಲ್ಲಿ ಮಾಡ್ತಾ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಜನಗಳ ಪ್ರತಿಕ್ರಿಯೆ ಹೇಗಿದೆ? ಅಂತಾರ್ರಿ ಮತ್ತೆ ಜನ, ಏನ್ರಿ ನೀವು ರಾಜರು ಗುರುಗಳು ಇಂಥ ಬಗ್ಗೆ ಮಾಡಬಾರ್ದ್ರಿ ಅಂತಾರ. ಅಂದ್ಗಡೆ ಕೆಲವು ಜನ, ಅದ್ರಾಗ ಕೆಲವು ಜನ ಏನಂತಾರ, ಏ ಅಪ್ಪವ್ರು ಭಾರಿ ಬೆಸ್ಟ್ ಕೆಲಸ ಮಾಡ್ತಾರ ಬಿಡು, ಯಾರು ಮಾಡ್ತದ ನಿಂಗೆ, ಹಿಂಗೆ ಕೃಷಿಯೊಳಗೆ ಇಷ್ಟು ಕೆಲಸ ಮಾಡ್ಬೇಕಾದ್ರೆ ಸಾಮಾನ್ಯ ಅಲ್ಲದು, ಎಷ್ಟು ಹೊಲದ ಮೇಲೆ ಎಷ್ಟು ಜುಗ ಅದಾರ ಇವರು, ಎಷ್ಟು ಪ್ರೀತಿ ಅದಾರ ಅಂತಂತ ಭಾಳ ಖುಷಿ ಪಡ್ತಾರ್ರಿ. ಆಮೇಲೆ ನಾವು ಬೆಳೆದದ್ದು ನೋಡಿ ಭಾಳ ಸಂತೋಷ ಪಡ್ತಾರೆ. ನಮ್ಮಂಥ ಒಕ್ಕರಿಗರಿ ಏನು ಮಾಡ್ಬೇಕ್ರಿ, ನಿಮ್ಮ ಮುಂದೆ ಅಷ್ಟು ಚಲೋ ಬೆಳಿತಿರಲ್ಲ ನೀವು ಅಂತಾರ. ಅದ ಒಂದು ಮನುಷ್ಯಗೆ ಸಂತೋಷ, ಮನುಷ್ಯನ ಸಂತೋಷಕ್ಕಿಂತ ಹೆಚ್ಚಿನ ಸಂತೋಷ ಇಲ್ಲ. ನಂಗೆ ರೊಕ್ಕಕ್ಕೆ ಹಣಕ್ಕೆ ಯಾವುದಕ್ಕೆ ನಾ ಆಚೆ ಪಡೋದು ಇಲ್ಲ. ಶಾಸ್ತ್ರ ಹೇಳಿದ್ರು ನಾನು ಬಾಯಿ ತೆರೆದು ಕೇಳಂಗಿಲ್ಲ, ಯಾವುದಕ್ಕೂ ಕೇಳಂಗಿಲ್ಲ. ನವಗ್ರಹ ಪೂಜೆ ಮಾಡಕ್ ಹೋದ್ರೆ ನೀವ ತೊಂಬರಿ ಸಾಮಾನಕ್ಕೆ ಬರ್ಕೊಡ್ತೀನಿ, ಇಲ್ಲ ನೀವ ತೊಂಬರಿ ಅಂದ್ರೆ ಅದಕ್ಕೆ 3,500 ಬರ್ತದೆ ಸಾಮಾನದ ಖರ್ಚು. ನೀವು ತೊಂಬರಂಗ ನೀವು ತೊಂಬರ್ರಿ, ನಾ ತೊಂಬರ್ತೇನಪ್ಪ ಅಂತ ಪೂಜೆ ಮಾಡ್ಕೊಂಡು ಬರ್ತೀರಿ ಅಷ್ಟೇ. ಓಪನಿಂಗ್ ನೀವು ರಾಜಮನೆತನದವರು, ಈ ಶಾಸ್ತ್ರ ಪೂಜೆ ಇಂಥವುಗಳು ಯಾವಾಗ್ಲಿಂದ ಶುರುವಾಯ್ತು, ಹೇಗೆ ಶುರುವಾಯ್ತು? ನಮ್ದು 2002 ಶುರುವಾಗಿದೆ. 2002 ನಾವು ದಾಸೋಗನ ಸ್ಟಾರ್ಟ್ ಮಾಡಿದ್ದು ಅವಾಗ. ಅವಾಗ ಅದು ಏನಪ್ಪ, ಒಂದು ನಮ್ಮ ಹುಡುಗಗ ಆರಾಮಿಲ್ಲದಂಗಾಗಿತ್ತು. ಒಬ್ಬರದಲ್ಲಿ ಯಂತ್ರ ಬರ್ಸಕ್ಕಂತ ಕೇಳ್ಕೊಯಿದ್ವಿ. ಎಂದ ಜ್ವರ ಬಂದವ ಸ್ವಲ್ಪ ನೋಡಿ ಕೇಳಿ ಕಳಿಸ್ಬಿಟ್ರಿ ಜನರ, ನಾ ಯಂತ್ರ ಕಳಿಸ್ತೀನಿ ಅಂತಂದ್ರೆ ಆಯ್ತು ಅಂತಂದಿಷ್ಟು ಬಂದು ಪಂಚಾಂಗ ಕಳಿಸಿದ್ವಿ. ಪಂಚಾಂಗ ತೆಗೆದು ನೋಡಿದ್ರೆ ಅವತ್ತು ಅದು ಪಿಶಾಚಿ ಕಾಟ ಅಂತ ಬಂತು ಪಂಚಾಂಗದಾಗ, ನಾನು ತಲಿತ್ತು ಪಂಚಾಂಗ ಒಬ್ರು ಕೊಟ್ಟಿದ್ರ ಪಂಚಾಂಗ ನೋಡ್ಕೊಂಡೆ. ಓ ಹಿಂಗಾದಂಗೆ ಮತ್ತೆ ಹೋಗಿ ಹನುಮಂತ ದೇವ್ರ ಮಂತ್ರ ಬರ್ತಿತ್ತು ನನಗೆ. ತಲೆ ಸ್ನಾನ ಮಾಡಿ ದೇವಿ ಮುಂದೆ ನಿಂತು ಹನುಮಂತ ದೇವ್ರ ಮಂತ್ರ ಹೇಳಿ ಹೋಗಿ ಹುಡುಗನ ತೆರೆ ಮೇಲೆ ಕೈ ಇಟ್ಟು ಮಂತ್ರ ಅಂದ್ಬಿಡೋಣ ಅಂತ ಒಂದು 50 ಸಲ ಅಂದೆ. ಹುಡುಗನ ಮೈ ತಣ್ಣಗಾಗಿ ಆರಾಮಾಗಿಬಿಟ್ಟು ಆರಾಮಾಗಿದ್ಬಿಡಪ್ಪ ಅಂತಂದ್ಬಿಟ್ಟು ಅವತ್ತಿದ್ದು ಇಷ್ಟ ಇದ್ದಂಗೆ ಅದು ಅಂತೇಳಿ ಅವಾಗ ಕಲ್ಕೊಂಡ್ಬಿಟ್ಟಿನಿ ರೀ. ನಾನು ನನಗೇನು ಯಾರು ಬಂದು ಕುಂತು ಕಲಿಸಿಲ್ಲ, ಏನು ಮಾಡಿಲ್ಲ, ಇದು ಸಂಖ್ಯೆ ತನ್ನ ಸ್ಥಾನ ಹಂಗೆ ಬಂದದ್ದು ರೀ. ವಿದ್ಯೆ ಪುಸ್ತಕಗಳು ಸಿಕ್ಕು, ಬುಕ್ಕುಗಳು, ಆ ಬುಕ್ಕನ್ನು ನೋಡ್ಕೊಂತ ನೋಡ್ಕೊಂತ ಹಂಗೆ ಯಂತ್ರ ಹಾಕ್ಯಂತ ಇದು ಮಾಡ್ಕೊಂತ ಹೋದ್ರೆ ಅದ ದೊಡ್ಡ ಇದಾಗಿ ಈಗ ಭಾಳ 200 ಕಿಲೋಮೀಟರ್ 300 ಕಿಲೋಮೀಟರ್ ಇದ್ದು ಬರ್ತಾರೆ. ಎಲ್ಲೆಲ್ಲಿದ್ದು ಆಧುನಿಕ ಇದ್ದು ಬರ್ತಾರೆ, ಶಿರಗುಪ್ಪದ ಬರ್ತಾರೆ, ಭಾಳ ದೂರದ್ದು ಬರ್ತಾರೆ. ಈಗ ರಾಜ ನವೀನ್ ಚಂದ್ರ ನಾಯ್ಕ ಅವ್ರಿಗೆ ಸಂಗೀತದ ಹವ್ಯಾಸ ಬಹಳ ಇದೆ ಅಂತ ಕೇಳ್ತಿದ್ದೆ. ಸಣ್ಣ ಹುಡುಗದ್ದು ಹವ್ಯಾಸದ ಬಗ್ಗೆ ರೀ, ರೇಡಿಯೋ ಕೇಳ್ತಿದ್ದೀನಿ ರೀ. ಒಂದ್ಸಲ ನಮ್ಮ ಹೆಣ್ಣು ತಾತ ರೀ, ಅವರು ಹೈದರಾಬಾದ್ನಾಗ ಆಕಾಶವಾಣಿ ಕಲಾವಿದರು, ಪೂರ್ತಿ 30 ಮುದುಕರಾಗಿದ್ರು. ಸುಮ್ಮನೆ ರೇಡಿಯೋ ಹಚ್ಚಿದಾಗ ಹಿಂಗೆ ಕೇಳ್ತಾರೆ, ಫೋನ್ ಮಾಡ್ತಾರೆ. ಒಂದ್ಸಲ ನಾನು ಮನೆಯಾಗ ಆಡ್ಕೊಂತ ಸುಮ್ಮನೆ ಕುಂತಿದ್ದೆ, ಒಂದ್ರ ಕಾಲಕ್ಕೆ ಹಿಂಗೆ ತಿರುಗಾಡ್ಕೊಂತ ಒಂದು ಬಾಲಸುಬ್ರಹ್ಮಣ್ಯಮ್ ಹಾಡಿದ್ದು ಒಂದು ಹಾಡು ಬಂತ್ರಿ. ಅದು ಹೇಳೇನ್ರಿ ಅದನ್ನ, ಅದನ್ನ ಅದು ರಾಧಿಕೆ ನಿನ್ನ ಸರಸ ಇದೇನೆ ಅಂತ ಈ ಹಾಡು ಹಾಡಿದೆ. ವಾ ಏನು ಚಂದ ಆಡಿಬಿಟ್ಟಪ್ಪ ನನಗೆ, ನಾ ಹಾಡು ಇನ್ನೇ ಮಾಡು ಅಂತ ಹೇಳ್ತೀನಿ. ಅದೇ ಒಂದು ಸ್ಫೂರ್ತಿಲಿದ್ದೆ ನಾನು ಹಂಗೆ ಒಂದು ರೇಡಿಯೋ ಕೇಳೋದು ಹಾಡೋದು ಇದು ಮಾಡ್ಕೊಂತ ಹೋಗ್ತಿದ್ದೆ. ಆಮೇಲೆ ನಮ್ಮೂರಾಗ ಒಂದು ಜಯ ವಿಜಯ ಅಂತ ಒಂದು ನಾಟಕ ಕಲ್ತಿದ್ರು, ಅದಕ್ಕೊಬ್ಬ ನಾಟಕ ಮಾಸ್ಟರ್ ಇದ್ರ, ನನ್ನ ಧ್ವನಿ ಕೇಳಿ ಭಾಳ ಖುಷಿ ಪಟ್ಟತ. ಆದ ಗುರುವಾರಕ್ಕೊಮ್ಮೆ ನಮ್ಮ ಮನೆಯಾಗ ರಾಘವೇಂದ್ರ ಸ್ವಾಮಿ ಭಜನೆ ಮಾಡ್ತಿದ್ವಿ. ಆ ತಂದ ಹಾರ್ಮೋನಿಯಂ ತೊಗೊಂಡು ಕುಂತ್ಕೊಂಡು ಭಜನೆ ಮಾಡಿಸಿ ನನ್ನ ಕೈಯಲ್ಲಿ ಪದ ಆಡಿಸ್ತಿದ್ದೆ ಎಲ್ಲ. ಭಾರಿ ಇದಾಯ್ತು. ಆ ಅತ್ತೊಂದಿಷ್ಟು ಪ್ರೋತ್ಸಾಹ ಕೊಟ್ಟಿದ್ದು ಮಾಸ್ಟರ್ ಹಿರೇಬೊಮ್ಮನಾಳರವರು. ಹಿಂಗಾಗಿ ನನಗೆ ಅದ್ರ ಮೇಲೆ ಇದಾಗಿ ಹೆಚ್ಚಾಗಿ ಇದಾಗ್ಬಿಡ್ತು. ನಮ್ಮಣ್ಣ ಕೂಡ ಹಾಡ್ತಾನೆ, ಆದ್ರೆ ಆತ ಸಂಗೀತ ತಾಳ ಲಯ ಗೊತ್ತಿಲ್ಲ. ಆತ ಸೈಕಲ್ ಆಡ್ದಂಗೆ ಆಡ್ಬೇಕಂದ್ರೆ ಸೈಕಲ್ ಆಡ್ದಂಗೆ ಆಡ್ತಾನೆ, ಮೊಹಮ್ಮದ್ ರಫಿ ಅಂದ್ರೆ ಮೊಹಮ್ಮದ್ ರಫಿ ಭಾರಿ ಆಡ್ತಾನೆ ರೀ. ಆದ್ರೆ ಆತಗ ಇದು ಗೊತ್ತಿಲ್ಲ. ಆತನ ಸ್ವಲ್ಪ ಭಾಳ ನನಗೆ ಅನುಕೂಲ ಆಗಿಬಿಟ್ಟ. ನಮ್ಮ ಅಣ್ಣವ್ರು ಹಿಂದಿ ಹಾಡುಗಳನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡ್ತಿದ್ರು. ನಿಮಗೆ ಸಂಗೀತದ ಅಭಿರುಚಿಗೆ ರೇಡಿಯೋನೇ ಪ್ರೇರಣೆ? ರೇಡಿಯೋ ಟೇಪ್ ರೆಕಾರ್ಡ್ ಪ್ರೇರಣೆ, ಮತ್ತೆ ಬೇರೆ ನನಗೆ ಎಲ್ಲಿ ಕಲ್ತಿಲ್ಲ. ತಬಲ ಒಂದು ಭಜನೆ ಮಾಡೋ ಕಾಲಕ್ಕೆ ತಬಲ ಬರ್ಸದ್ ಬಿಟ್ಟೋಗಿದ್ದ. ಅವತ್ತು ನಾವು ಬಿಡಕ್ಕೆ ಯಾತಕ್ಕಿಂತ ಇವರು ಚಲೋ ಬಿಡ್ತಾರಲ್ಲ ಅಂದ್ಬಿಟ್ರೆ ಹಂಗೆ ತಗೊಂಡು ಅದನ್ನ ಶುರು ಮಾಡಿದ್ರಿ ಹಂಗೆ ಹಿಂಗೆ. ಭಗವಾನ್ ಓ ದುನಿಯಾ ಕೇ ರಖವಾಲೆ, ಸುನ್ ದರ್ದ ಭರೇ ಮೇರೇ ನಾಲೇ, ಸುನ್ ದರ್ದ ಭರೇ ಮೇರೇ ನಾಲೇ. ಆಸೆ ನಿರಾಶೆ ಕೇ ದೋ ರಂಗೋ ಸೇ ದುನಿಯಾ ತೋನೆ ಸಜಾಯೇ, ನಯ್ಯಾ ಸಂಗ ತೂಫಾನ್ ಬನಾಯಾ, ಮಿಲನ್ ಕೇ ಸಾಥ ಜುದಾಯಿ, ಯಾ ದೇಖ ಲಿಯಾ ಹರ ಗಾಯಿ, ವೋ ಲುಟ ಗಯೇ ಮೇರೇ ಪ್ಯಾರ ಕೀ ನಗರೇ. ಅಬ್ಬು ತೋ ನಿರ್ಬಹಾಲೆ ಓ ದುನಿಯಾಕೆ ರಖವಾಲೆ. ಇಷ್ಟೊಂದು ಸೊಗಸಾಗಿ ಲಯವಾಗಿ ರಾಗಬದ್ಧವಾಗಿ ಹಾಡ್ತೀರಿ, ಸಂಗೀತವನ್ನು ಶಾಸ್ತ್ರಬದ್ಧವಾಗಿ ಕಲ್ತಿದ್ರೆ ಹೇಗೆ? ಶಾಸ್ತ್ರಬದ್ಧವಾಗಿ ಕಲೀಲಿಕ್ಕೆ ನಮ್ಮ ಮನೇಲಿ ನಮ್ಗೆ ಗುರುಸ್ಥಾನ ರಾಜರು ಎಂಬುದೊಂದು ದೊಡ್ಡ ವಸ್ತುಕ್ಕೆ ಒಂದು ಅಡ್ಡಿ ಬಂದು ನಮ್ಮ ಪ್ರೋತ್ಸಾಹ ಕೊಡಲ್ಲ ಯಾರು, ಹಿಂಗಾಗಿ ನಾವು ಹಿಂದಕ್ಕೆ ಬಿದ್ದ್ಬಿಟ್ಟಿದ್ದೀವಿ. ಹಾಗೆ ನೀವು ಸಿನಿಮಾ ಹಾಡುಗಳ ಧಾಟಿಯಲ್ಲೇ ಹಾಡುಗಳನ್ನ ಕನ್ನಡದಲ್ಲಿ ಬರೆದು ಅದನ್ನ ಹಾಡುವಂತ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದೀರಿ. ಯಾವ್ಯಾವ ಹಾಡುಗಳಿಗೆ ನೀವು ಕನ್ನಡದಲ್ಲಿ ಹಾಡುಗಳನ್ನು ಬರ್ದಿದ್ರಿ? ಕನ್ನಡದಾಗ ಹಾಡು ಒಂದು